ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ಎಸ್ಡಿಎಂ ಡಾಕ್ಟರ್ ನೇರ ಸಂವಾದ ಆರೋಗ್ಯ ಸಂವಾದ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ತಮಗೆಲ್ಲ ಗೊತ್ತಿದೆ ಇವತ್ತಿನ ವಿಷಯ ದಡಾರ್ ಲಸಿಕೆ. ಈ ವಾರದ ಅತಿಥಿ ಡಾಕ್ಟರ್ ರಾಕೇಶ್ ನಾಯಕ್ ಅವರು. ಆತ್ಮೀಯ ಕೇಳುಗರೆ, ಲಸಿಕೆ ಅಂದಾಕ್ಷಣ ನಿಮಗೆ ಇದು ಸಾಕಷ್ಟು ಪರಿಚಯ ಇರುವಂಥ ಶಬ್ದ, ಯಾಕಂದರೆ ವ್ಯಾಕ್ಸಿನೇಷನ್ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಯಾಕಂದರೆ 2 ವರ್ಷಗಳ ಕೋವಿಡ್ ಹೋರಾಟದಲ್ಲಿ ಈ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್, ಈ ವ್ಯಾಕ್ಸಿನ್ಗಳು ನಮ್ಮನ್ನು ಜೀವರಕ್ಷಕವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನೊಳಗೆ ಕೋವಿಡ್ನ ಹೋರಾಟದಲ್ಲಿ ನಾವು ಯಶಸ್ವಿಯಾಗಿ ಜಯಗಳಿಸಲಿಕ್ಕೆ ಸಾಧ್ಯ ಆಗಿದೆ. ಇತ್ತೀಚೆಗೆ ಬಂದಂತಹ ಒಮಿಕ್ರಾನ್ ಕೂಡ ಸದ್ಯಲ್ಲದೆ ಸರಿದು ಹೋಗಲಿಕ್ಕೆ ಕಾರಣ ವ್ಯಾಕ್ಸಿನೇ. ಹೀಗಾಗಿ ಲಸಿಕೆ ಅನ್ನೋದು ನಮ್ಮ ಜೀವನದ ಬಹುಮುಖ್ಯವಾದ ಒಂದು ಪಾತ್ರವನ್ನು ವಹಿಸ್ತದೆ. ವಿಶೇಷವಾಗಿ ಮಕ್ಕಳಲ್ಲಿ, ಮಕ್ಕಳಿಗೆ ದಡಾರ ಅಂತಂದರೆ ಅಥವಾ ಮಿಸೈಲ್ಸ್ ಅನ್ನ್ರಿ, ಮಂಪ್ಸ್ ಅನ್ನ್ರಿ ಅಥವಾ ರುಬೆಲ್ಲ, ಈ ಎಲ್ಲ ಇನ್ಫೆಕ್ಷನ್ಗಳಿಂದ ತಡಿಬೇಕು ಅಂತಂದರೆ ದಡಾರ್ ಲಸಿಕೆ ಬೇಕೇ ಬೇಕು. ಮಗುವಿನ ವಯಸ್ಸು, ಯಾಕಂದರೆ 2 ವರ್ಷಗಳವರೆಗಿನ ಮಗುವಿನ ವಯಸ್ಸು ತುಂಬ ಒಂದು ಸೂಕ್ಷ್ಮವಾಗಿರ್ತದೆ, ಆರೋಗ್ಯ ಸೂಕ್ಷ್ಮವಾಗಿರ್ತದೆ. ದೇವ್ರನ್ನ ನಾವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕಾಗ್ತದೆ, ನಮ್ಮ ಮಗುವಿನ ಆರೋಗ್ಯವನ್ನು ಚೆನ್ನಾಗಿಟ್ಟು ದೇವರೇ ಅಂಥೇಳಿ. ಅಂದರೆ ಅಂಥ ಒಂದು 2 ವರ್ಷದ ಏನು ಮಗು ಅಲ್ಲಿವರೆಗಿನ ವಯಸ್ಸು ತುಂಬ ಸೂಕ್ಷ್ಮವಾಗಿರುವಂಥದ್ದು. ನಮಗೆಲ್ಲಿ ಎಷ್ಟು ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇರ್ತದೋ ಅಷ್ಟೇ ಭಯನೂ ಇರ್ತದೆ. ಆ ನಿಟ್ಟಿನೊಳಗೆ ಈ ದಡಾರ್ ಲಸಿಕೆ ಕೂಡ ಭಾಳ ಮುಖ್ಯವಾದಂಥದ್ದು. ಮಗುವಿಗೆ ದಡಾರ್ ಲಸಿಕೆ ಹಾಕುವ ನಿಟ್ಟಿನೊಳಗೆ ಹೇಗೆ ನಾವು ಕರ್ತವ್ಯ ನಿರತರಾಗಿರಬೇಕು ಅನ್ನೋದನ್ನು ನಾವು ವಿಚಾರ ಮಾಡೋದು ಭಾಳ ಎಂದೆಂದಿನ ಅತ್ಯಗತ್ಯ ವಿಷಯವಾಗಿದೆ. ಇವತ್ತು ಆ ವಿಷಯ ಕುರಿತಂತೆ, ದಡಾರ್ ಲಸಿಕೆ ಕುರಿತಂತೆ ನಮಗೆ ಮಾಹಿತಿ ನೀಡ್ತಾ ಇದ್ದಾರೆ ಹಾಗೂ ನಿಮ್ಮ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡ್ತಾ ಇದ್ದಾರೆ ಡಾಕ್ಟರ್ ರಾಕೇಶ್ ನಾಯಕ್ ಅವರು. ಡಾಕ್ಟರ್ ರಾಕೇಶ್ ನಾಯಕ್ ಅವರು SDM ಮಹಾವಿದ್ಯಾಲಯದ ಅದರೊಳಗೆ ಅಥವಾ ಆಸ್ಪತ್ರೆಯ ಜೊತೆಗೆ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಮುದಾಯ ಔಷಧ ವಿಭಾಗದೊಳಗೆ. ಡಾಕ್ಟರ್ ರಾಕೇಶ್ ನಾಯಕ್ ಅವರ ಪರಿಚಯವನ್ನು ಮಾಡೋಕ್ಕಿಂತ ಮೊದಲು ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ರಾಕೇಶ್ ನಾಯಕ್ ಅವರನ್ನು ಸ್ವಾಗತ ಮಾಡ್ತಿದ್ದೆ. ನಮಸ್ಕಾರ ಡಾಕ್ಟರ್ ರಾಕೇಶ್ ನಾಯಕ್ ಅವರೇ, ನಿಮಗೆ ಸ್ವಾಗತ, ಸುಸ್ವಾಗತ. ಆತ್ಮೀಯ ಕೇಳುಗರೆ, ಡಾಕ್ಟರ್ ರಾಕೇಶ್ ನಾಯಕ್ ಅವರು ಮೂಲತಃ ಬೆಳಗಾವಿಯವರು. MBBSನ್ನು ಬೆಂಗಳೂರಿನ ಜವಾಹರಲಾಲ್ ನೆಹರು ವೈದ್ಯಕೀಯ ಕಾಲೇಜಿನೊಳಗೆ ಪಡ್ಕೊಂಡಿದ್ದಾರೆ 2008. ಬೆಳಗಾವಿಯ KLE ವಿಶ್ವವಿದ್ಯಾಲಯದ ಜವಾಹರಲಾಲ್ ನೆಹರು ವೈದ್ಯಕೀಯ ಕಾಲೇಜಿನೊಳಗೆ MD ಪದವಿಯನ್ನು ಮಾಡಿಕೊಂಡಿದ್ದಾರೆ 2013. 2013 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಸಮುದಾಯ ಔಷಧ ವಿಭಾಗಕ್ಕೆ ಸೇರಿಕೊಂಡಂಥ ಇವರು 9 ವರ್ಷಗಳ ಅನುಪಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಸ್ತುತ ಸಮುದಾಯ ಔಷಧ ವಿಭಾಗದ ಒಂದು ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಏನಿದೆಲ್ಲ ಈ ದಡಾರ್ ಲಸಿಕೆ ಎಷ್ಟು ಮಕ್ಕಳಿಗೆ ಬಹಳ ಪ್ರಾಮುಖ್ಯವಾಗಿದೆ, ಮತ್ತು ಹೇಗೆ ಕೆಲವೊಂದು ಸಮಸ್ಯೆಗಳಿರ್ತದೆ, ಯಾಕಂದರೆ ಮಕ್ಕಳನ್ನು ನೋಡ್ಕೊಳ್ಳೋ ನಿಟ್ಟಿನೊಳಗೆ ನಮಗೆ ಸಾಕಷ್ಟು ಎಷ್ಟು ಎಚ್ಚರಿಕೆ ವಹಿಸಿದ್ರು ಸಾಲದು. ಈ ಲಸಿಕೆ ವಿಷಯದಲ್ಲಿ ಕೂಡ ಸಾಕಷ್ಟು ಅನುಮಾನಗಳಿರ್ತದೆ, ಸಾಕಷ್ಟು ನಮಗೆ ಸಂದೇಹಗಳಿರ್ತದೆ, ಗೊಂದಲಗಳಿರ್ತದೆ, ಅವುಗಳನ್ನೆಲ್ಲ ಬಗೆಹರಿಸ್ಕೊಳ್ಳಿಕ್ಕೆ ಇದು ಸಕಾಲ. ಡಾಕ್ಟರ್ ರಾಕೇಶ್ ನಾಯಕ್ ಅವರಿಂದ ಮೊದಲು ಮಾಹಿತಿಯನ್ನು ತೆಗೆದುಕೊಳ್ಳೋಣ, ಆಮೇಲೆ ನಿಮ್ಮ ಫೋನ್ ಕರೆಗಳಿಗೆ ಅವರು ಉತ್ತರ ನೀಡ್ತಾರೆ. ಡಾಕ್ಟರ್ ರಾಕೇಶ್ ನಾಯಕ್ ಅವರೇ, ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಮಾಹಿತಿಯನ್ನು ಕೊಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷ March 16 ದಡಾರ ರೋಗ ನಿರೋಧಕ ದಿನವನ್ನಾಗಿ ಆಚರಿಸಲಾಗುತ್ತದೆ. ಮಾರಣಾಂತಿಕ ಕಾಯಿಲೆಯಾದ ದಡಾರ ರೋಗ ಮತ್ತು ಈ ರೋಗದ ವಿರುದ್ಧ ಹೋರಾಡಲು ದಡಾರ ಲಸಿಕೆಯ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ದಡಾರ ರೋಗ ನಿರೋಧಕ ದಿನವನ್ನಾಗಿ ಆಚರಿಸಲಾಗುತ್ತದೆ. 2018 ವಿಶ್ವಾದ್ಯಂತ ದಡಾರ ಸಾವಿನಲ್ಲಿ 73% ಇಳಿಕೆಗೆ ಕಾರಣವಾಯಿತು ಈ ಲಸಿಕೆ. ಲಸಿಕೆಯು ಸುಮಾರು 230 ಲಕ್ಷ ಸಾವುಗಳನ್ನು ತಡೆಗಟ್ಟಿತು. 2000ರಲ್ಲಿ ಸುಮಾರು 72 ಲಕ್ಷ ಮಕ್ಕಳು ಒಂದು ಡೋಸ್ ದಡಾರ ಲಸಿಕೆಯನ್ನು ಪಡೆದರೆ 2018ರಲ್ಲಿ 86% ಮಕ್ಕಳು ದಡಾರ ಲಸಿಕೆ ಪಡೆದರು. ಮೊದಲಿಗೆ ನಾವು ಈ ದಡಾರ ರೋಗದ ಬಗ್ಗೆ ತಿಳಿದುಕೊಳ್ಳೋಣ. ದಡಾರವು ಪ್ಯಾರಾಮಿಕ್ಸೋವೈರಸ್ ಕುಟುಂಬದಲ್ಲಿನ ವೈರಸ್ನಿಂದ ಉಂಟಾಗುತ್ತದೆ ಮತ್ತು ಇದು ಸಾಮಾನ್ಯವಾಗಿ ನೇರ ಸಂಪರ್ಕದ ಮೂಲಕ ಮತ್ತು ಗಾಳಿಯ ಮೂಲಕ ಹರಡುತ್ತದೆ. ವೈರಸ್ ಉಸಿರಾಟಕ ಪ್ರದೇಶವನ್ನು ಸೋಂಕು ಮಾಡಿ ನಂತರ ದೇಹಾದ್ಯಂತ ಹರಡುತ್ತದೆ. ದಡಾರವು ಮಾನವನ ಕಾಯಿಲೆಯಾಗಿದ್ದು ಪ್ರಾಣಿಗಳಲ್ಲಿ ಕಂಡುಬರುವುದಿಲ್ಲ. ಈ ರೋಗವು ಹೆಚ್ಚಾಗಿ ಕಂಡುಬರುವುದು ಚಳಿಗಾಲದ ಕೊನೆಯಲ್ಲಿ ಮತ್ತು ವಸಂತಕಾಲದ ಆರಂಭದಲ್ಲಿ, ಅಂದರೆ ಡಿಸೆಂಬರ್ ಟು ಮಾರ್ಚ್. ಈ ರೋಗದ ಸೂಚನೆ ಹಾಗೂ ಲಕ್ಷಣಗಳು ಯಾವುವು? ದಡಾರದ ಮೊದಲ ಚಿಹ್ನೆಯು ಸಾಮಾನ್ಯವಾಗಿ ಹೆಚ್ಚಿನ ಜ್ವರ. ಈ ಜ್ವರ ವೈರಸ್ ಮಾನವನ ಶರೀರವನ್ನು ಪ್ರವೇಶ ಮಾಡಿದ ಸುಮಾರು 10-12 ದಿನಗಳ ನಂತರ ಪ್ರಾರಂಭವಾಗುತ್ತದೆ. ಜ್ವರ 4-7 ದಿನಗಳವರೆಗೆ ಇರುತ್ತದೆ. ಸ್ರವಿಸುವ ಮೂಗು, ಕೆಮ್ಮು, ಕೆಂಪು ಮತ್ತು ನೀರಿನ ಕಣ್ಣುಗಳು ಮತ್ತು ಕೆನ್ನೆಯೊಳಗೆ ಸಣ್ಣ ಬಿಳಿ ಚುಕ್ಕೆಗಳು, ಇದು ನಾವು ಕಾಪ್ಲಿಕ್ ಸ್ಪಾಟ್ಸ್ ಅಂತ ಕರಿತೇವೆ. ಆರಂಭಿಕ ಹಂತದಲ್ಲಿ ಇವುಗಳನ್ನು ಕಾಣಬಹುದು. 3-4 ದಿನಗಳ ನಂತರ ಸಾಮಾನ್ಯವಾಗಿ ಮುಖ ಮತ್ತು ಕುತ್ತಿಗೆಯ ಮೇಲ್ಭಾಗದಲ್ಲಿ ರ್ಯಾಶ್ ಅಥವಾ ದದ್ದು ಕಾಣಬಹುದು. ಸುಮಾರು 3 ದಿನಗಳಲ್ಲಿ ರ್ಯಾಶ್ ಹರಡುತ್ತದೆ, ಅಂದರೆ ಮುಖಭಾಗದಿಂದ ಕೆಳಗೆ, ಕೈಗೆ, ಕಾಲಿಗೆ, ಆ ಥರ ಕೆಳಗೆ ಬರುತ್ತದೆ. ಅಂತಿಮವಾಗಿ ಕೈ ಮತ್ತು ಪಾದಗಳನ್ನು ತಲುಪುತ್ತದೆ. ರ್ಯಾಶ್ ಸುಮಾರು 5-6 ದಿನಗಳವರೆಗೆ ಇದ್ದು ನಂತರ ಮಾಯವಾಗುತ್ತದೆ. ರೋಗಿಗಳು ರೋಗದ ಆಕ್ರಮಣದಿಂದ 7-10 ದಿನಗಳಲ್ಲಿ ಸಂಪೂರ್ಣವಾಗಿ ಚೇತರಿಸಿಕೊಳ್ಳುತ್ತಾರೆ. ಹೆಚ್ಚಿನ ಜನರು ದಡಾರದಿಂದ ಯಾವುದೇ ಪರಿಣಾಮಗಳಿಲ್ಲದೆ ಚೇತರಿಸಿಕೊಳ್ಳುತ್ತಾರೆ. ಹೆಚ್ಚಿನ ದಡಾರ ಸಂಬಂಧಿತ ಸಾವುಗಳು ರೋಗಕ್ಕೆ ಸಂಬಂಧಿಸಿದ ತೊಡಕುಗಳಿಂದ, ಅಂದರೆ ಕಾಂಪ್ಲಿಕೇಷನ್ಸ್ ಇವು ಉಂಟಾಗುತ್ತವೆ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಗಂಭೀರ ತೊಡಕುಗಳು ಅಥವಾ ಕಾಂಪ್ಲಿಕೇಷನ್ಸ್ ಹೆಚ್ಚು ಸಾಮಾನ್ಯವಾಗಿದೆ. ಅತ್ಯಂತ ಗಂಭೀರವಾದ ತೊಡಕುಗಳು ಎಂದರೆ ಕುರುಡುತನ, ಬ್ಲೈಂಡ್ನೆಸ್, ಎನ್ಸೆಫಲೈಟಿಸ್ ಮೆದುಳಿನ ಊತಕ್ಕೆ ಕಾರಣವಾಗುವ ಸೋಂಕು, ತೀವ್ರ ಅತಿಸಾರ ಅಂದರೆ ಲೂಸ್ ಮೋಷನ್ಸ್ ಮತ್ತು ಸಂಬಂಧಿತ ನಿರ್ಜಲೀಕರಣ. ದಡಾರ ಲಸಿಕೆ ಅವಶ್ಯಕತೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಗೊಳ್ತಾ ಇದ್ದೀರಾ. ಆತ್ಮೀಯ ಕೇಳುಗರೆ, ಡಾಕ್ಟರ್ ರಾಕೇಶ್ ನಾಯಕ್ ಅವರನ್ನು ಸಂಪರ್ಕ ಮಾಡಲಿಕ್ಕೆ ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಒಂದ್ಸಾರಿ ತಿಳ್ಕೊಂಡ್ಬಿಡಿ. 244-344-14 244-344-15 ಅಥವಾ 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವಂಥವರು 0836 ಕೋಡನ್ನು ಬಳಸಬೇಕು. ಆತ್ಮೀಯ ಕೇಳುಗರೆ, ಡಾಕ್ಟರ್ ಹೇಳೋ ಮಾತುಗಳನ್ನು ಲಕ್ಷ್ಯಕೊಟ್ಟು ಕೇಳಿ. ಯಾಕಂದರೆ ಕೊನೆಗೆ ಒಂದು ಪ್ರಶ್ನೆ ತಮಗಿರ್ತದೆ, ಸರಿಯಾಗಿ ಉತ್ತರ ಬರೆದಂಥ ಮೊದಲ ಬಹುಮಾನ ವಿಜೇತರಿಗೆ ಪ್ರಶಸ್ತಿ ಕೂಡ ಸಿಗೋ ಸಾಧ್ಯತೆ ಇರೋದರಿಂದ ಗಂಭೀರವಾಗಿ ಕಾರ್ಯಕ್ರಮ ಕೇಳಿ, ಜೊತೆಗೆ ದಡಾರ್ ಕುರಿತಂತೆ ವಿಸ್ತೃತವಾದ ಮಾಹಿತಿಯನ್ನು ಮಾಡಿಕೊಳ್ಳಿ. ಡಾಕ್ಟರ್ ರಾಕೇಶ್ ನಾಯ್ಕ ಅವರೇ, ಮುಂದುವರಿಸಿ. ಈ ದಡಾರ ಸಂಬಂಧಿತ ತೊಡಕುಗಳು ಯಾವುವು? ಅತ್ಯಂತ ಗಂಭೀರವಾದ ತೊಡಕುಗಳು ಎಂದರೆ ಕುರುಡುತನ, ಬ್ಲೈಂಡ್ನೆಸ್, ಎನ್ಸೆಫಲೈಟಿಸ್ ಮೆದುಳಿನ ಊತಕ್ಕೆ ಕಾರಣವಾಗುವ ಸೋಂಕು, ತೀವ್ರ ಅತಿಸಾರ ಅಂದರೆ ಲೂಸ್ ಮೋಷನ್ಸ್ ಮತ್ತು ಸಂಬಂಧಿತ ನಿರ್ಜಲೀಕರಣ ಅಂದರೆ ಡಿಹೈಡ್ರೇಷನ್, ಕಿವಿ ಸೋಂಕುಗಳು ಅಥವಾ ತೀವ್ರ ಉಸಿರಾಟದ ನಿಮೋನಿಯಾದಂತಹ ಸೋಂಕುಗಳು. ಯಾರಿಗೆ ಹೆಚ್ಚು ಅಪಾಯವಿದೆ? ಲಸಿಕೆ ಹಾಕದ ಚಿಕ್ಕ ಮಕ್ಕಳು ದಡಾರ ಮತ್ತು ಸಾವು ಸೇರಿದಂತೆ ಅದರ ತೊಡಕುಗಳ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ. ಅದೇ ಥರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋವರು, ಅಂದರೆ HIV ಸೋಂಕಿತರು, ಅವರಿಗೆ ಕೂಡ ಈ ಸೋಂಕು ಒಳಗಾಗಬಹುದು. ದಡಾರ ರೋಗಕ್ಕೆ ಚಿಕಿತ್ಸೆ ಇದೆಯಾ? ದಡಾರ ವೈರಸ್ಗೆ ಯಾವುದೇ ನಿರ್ದಿಷ್ಟ ಆ್ಯಂಟಿವೈರಲ್ ಚಿಕಿತ್ಸೆ ಅಸ್ತಿತ್ವದಲ್ಲಿಲ್ಲ. ಹಾಗಾದರೆ ಈ ರೋಗದ ತಡೆಗಟ್ಟುವಿಕೆ ಹೇಗೆ? ಇದರ ಉತ್ತರ ದಡಾರ ಲಸಿಕೆ. ದಡಾರ ಲಸಿಕೆಯಲ್ಲಿ 3 ಪ್ರಕಾರ ಇವೆ. ಮೊದಲನೆಯದು ಓನ್ಲಿ ಮೀಸಲ್ಸ್, ಅಂದರೆ ಮೀಸಲ್ಸ್ ಪ್ರತಿಜನಕ ಲಸಿಕೆ, ಏಕ ಪ್ರತಿಜನಕ ಲಸಿಕೆ. ಎರಡನೆಯದು ಮೀಸಲ್ಸ್ ಆ್ಯಂಡ್ ರುಬೆಲ್ಲಾ, ಅಂದರೆ ಈ ಲಸಿಕೆ ಮೀಸಲ್ಸ್ ಮತ್ತು ರುಬೆಲ್ಲಾ ರೋಗಗಳ ವಿರುದ್ಧ ಹೋರಾಡಬಹುದು, ಅಂದರೆ ನಮಗೆ ರಕ್ಷಣೆ ನೀಡಬಹುದು. ಮೂರನೆಯದ್ದು ಮೀಸಲ್ಸ್, ಮಮ್ಸ್ ಆ್ಯಂಡ್ ರುಬೆಲ್ಲ, ಅಂದರೆ MMR. ಅಂದರೆ ಈ ಲಸಿಕೆ ನಮಗೆ ಮೀಸಲ್ಸ್, ಮಮ್ಸ್ ಮತ್ತು ರುಬೆಲ್ಲ ಈ ರೋಗದ ವಿರುದ್ಧ ಹೋರಾಡಲು ಸಹಾಯ ಮಾಡಬಹುದು. ಈಗ ದಿನನಿತ್ಯದ ಕಾರ್ಯಕ್ರಮದಲ್ಲಿ ನಾವು MR ಲಸಿಕೆಯನ್ನು ಉಪಯೋಗಿಸ್ತೀವಿ. ಈ ಲಸಿಕೆಯನ್ನು 2 ಡೋಸ್ಗಳಲ್ಲಿ ನೀಡಲಾಗುತ್ತದೆ. ಭಾರತದಲ್ಲಿ 9 ತಿಂಗಳ ವಯಸ್ಸು ಮುಗಿದ ಕೂಡಲೇ ಮಕ್ಕಳಿಗೆ ದಡಾರ ಲಸಿಕೆ ನೀಡಲಾಗುತ್ತದೆ. ಮೊದಲ ಡೋಸನ್ನು 9-12 ತಿಂಗಳ ವಯಸ್ಸಿನ ಮಕ್ಕಳಿಗೆ ಮತ್ತು ಎರಡನೆಯ ಡೋಸನ್ನು 16-24 ತಿಂಗಳ ವಯಸ್ಸಿನಲ್ಲಿ ನೀಡಲಾಗುತ್ತದೆ. ಮತ್ತೊಮ್ಮೆ ಹೇಳ್ತೇನೆ, ಭಾರತದಲ್ಲಿ 9 ತಿಂಗಳ ವಯಸ್ಸು ಮುಗಿದ ಕೂಡಲೇ ಮಕ್ಕಳಿಗೆ ದಡಾರ ಲಸಿಕೆ ನೀಡಲಾಗುತ್ತದೆ. ಮೊದಲ ಡೋಸನ್ನು 9-12 ತಿಂಗಳ ವಯಸ್ಸಿನ ಮಕ್ಕಳಿಗೆ ಮತ್ತು ಎರಡನೇ ಡೋಸನ್ನು 16-24 ತಿಂಗಳ ವಯಸ್ಸಿನಲ್ಲಿ ನೀಡಲಾಗುತ್ತದೆ. MR ಲಸಿಕೆಗೆ ಅಡ್ಡ ಪರಿಣಾಮಗಳು ಇದೆಯಾ? ಇಲ್ಲ, ಈ ಲಸಿಕೆಗೆ ಯಾವುದೇ ಪ್ರಮುಖವಾದ ಅಡ್ಡ ಪರಿಣಾಮಗಳು ಇಲ್ಲ. ಚುಚ್ಚುಮದ್ದಿನ ಸ್ಥಳದಲ್ಲಿ ಸ್ವಲ್ಪ ನೋವು ಮತ್ತು ಕೆಲವೊಮ್ಮೆ ಸೌಮ್ಯವಾದ ಜ್ವರ ಕಂಡುಬರಬಹುದು. ಧನ್ಯವಾದಗಳು. ಡಾಕ್ಟರ್ ರಾಕೇಶ್ ನಾಯಕ್ ಅವರೇ, ಹೃತ್ಪೂರ್ವಕ ಧನ್ಯವಾದಗಳು. ಸಾಕಷ್ಟು ದಡಾರ್ ಲಸಿಕೆ ಕುರಿತಂತೆ ಮಾಹಿತಿಯನ್ನು ನೀಡಿದ್ದೀರಾ. ದಡಾರ್ ಲಸಿಕೆಯ ಪ್ರಾಮುಖ್ಯತೆ ಹೇಗಿದೆ ಮತ್ತು ದಡಾರ್ ಲಸಿಕೆ ಹಾಕಿಕೊಂಡ ಮಗು ಹೇಗೆ MMR ರಕ್ಷಣೆ ಪಡೀತದೆ, ಮಿಸೈಲ್ಸ್, ಮಮ್ಸ್ ಮತ್ತು ರುಬೆಲ್ಲ ಈ ಮೂರು ಈ ಇನ್ಫೆಕ್ಷನ್ಸ್ ಇದೆ ಅವುಗಳಿಂದ ಮಗುವನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಸಾಧ್ಯ ಆದರೆ ಮಗು ಒಂದು ಆರೋಗ್ಯದಾಯಕವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. 95% ಮಕ್ಕಳಿಗೆ ಈ ಒಂದು ಅವಕಾಶ ಇದೆ. ಖಂಡಿತ ಧನ್ಯವಾದಗಳು. ಈಗ ಕರೆ ತೆಗೆದುಕೊಳ್ಳುವ ಸಮಯ, ಮೊದಲನೇ ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ, ಹಲೋ, ನಮಸ್ಕಾರ. ಹಲೋ, ಹಾಂ ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಾ ಇದ್ದೀರಿ? ನಾವು ರಾಯಬಾಯಿಂದ ಭೀಮರಾವ್ ಕೊಕಟೆ ಮಾತಾಡಿದ್ರಿ. ಭೀಮರಾವ್ ಅವರೇ ಹೇಳಿ, ದಡಾರ್ ಲಸಿಕೆ ಕುರಿತಂತೆ ಮಾಹಿತಿ ನೀಡಲಿಕ್ಕೆ ಡಾಕ್ಟರ್ ರಾಕೇಶ್ ನಾಯ್ಕ್ ಅವರಿದ್ದಾರೆ. ದಡಾರ್ ಲಸಿಕೆ ಎಷ್ಟು ವಯಸ್ಸು ತಕ ಹಾಕ್ಬೇಕ್ರಿ? ನೀವು 9 ತಿಂಗಳು ಮುಗಿದ ಕೂಡಲೇ ದಡಾರ್ ಲಸಿಕೆಯನ್ನು ಹಾಕ್ಬೇಕ್ರಿ, ಮೊದಲನೇ ಡೋಸ್. ನಾವು MR ಲಸಿಕೆ ಅಂತ ಹಾಕ್ತೇವ್ರಿ, ಗವರ್ಮೆಂಟ್ ಆಸ್ಪತ್ರೆ, ಎಲ್ಲ ಗವರ್ಮೆಂಟ್ ಆಸ್ಪತ್ರೆಯಲ್ಲೂ ಉಚಿತವಾಗಿ ಇದು MR ಲಸಿಕೆ ಸಿಗ್ತದೆ. ಸೊ ಇದು ಮೀಸಲ್ಸ್ ಮತ್ತು ರುಬೆಲ್ಲ ಈ ಎರಡು ರೋಗಗಳನ್ನು ತಡೆಗಟ್ಟುವ ಇದಿದೆ ಈ ಲಸಿಕೆಗೆ. ಸೊ ಎರಡು ಡೋಸ್ ಅನ್ನ ಕೊಡ್ತೇವೆ. ಮೊದಲನೇ ಡೋಸು 9 ತಿಂಗಳ ಆದ ಕೂಡಲೇ ಕೊಡಬೇಕು ಮತ್ತು ಎರಡನೇ ಡೋಸ್ ಅನ್ನ 16-24 ತಿಂಗಳವರೆಗೆ ಕೊಡಬೇಕು. ಧನ್ಯವಾದಗಳು ಕರೆ ಮಾಡೋದಕ್ಕೆ. ನಮಸ್ಕಾರ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಡಾಕ್ಟ್ರೆ ರಾಕೇಶ್ ನಾಯ್ಕ್ ಅವರೇ, ಹಲೋ. ಹಲೋ, ದಡಾರ್ ಲಸಿಕೆ ಕುರಿತಂತೆ ನಮಗೆ ಮಾಹಿತಿ ನೀಡಲಿಕ್ಕೆ ರಾಕೇಶ್ ನಾಯ್ಕ್ ಅವರಿದ್ದಾರೆ. SDM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಇದು. ಯಾರು ಮಾತಾಡ್ತಾ ಇದ್ದೀರಿ? ಹಲೋ, ನಾವು ಇಲ್ಲಿ ಮಂಜುನಾಥ್ ನಾಳೆಯರ್ ಅಂತ, ಹಳೆ ಹುಬ್ಳಿಯಿಂದ. ಮಂಜುನಾಥ್ ಹೇಳಿ. ಬಹಳ ಸಂತೋಷ, ಎರಡನೇದು ತಗೊಳ್ಳಿ ಆದಷ್ಟು ಬೇಗ, ಯಾಕಂದ್ರೆ ಕೋವಿಡ್ನಿಂದ ನಾವೆಲ್ಲ ಮುಕ್ತರಾಗಬೇಕಾಗಿದೆ. ಈಗ ದಡಾರ್ ಲಸಿಕೆ ಅಂದ್ರೆ ಮಕ್ಕಳಿಗೋಸ್ಕರ ಇರುವಂತದ್ದು, ಡಾಕ್ಟರ್ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ. ದಡಾರ್ ಲಸಿಕೆಯನ್ನ ಮಕ್ಕಳಿಗೆ ಅಂದ್ರೆ ಈ MMR ಇಂದ ರಕ್ಷಣೆ ಪಡೀಲಿಕ್ಕೆ ಹಾಕಬೇಕಾಗ್ತದೆ. ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ಕೊಡ್ತಾರೆ. ಹಲೋ, ಹಲೋ, ನಮಸ್ಕಾರ. ದಡಾರ್ ಲಸಿಕೆಯನ್ನು ನಾವು 5 ವರ್ಷಕ್ಕಿಂತ ಕೆಳಗಿನವ್ರಿಗೆ ಮಕ್ಕಳಿಗೆ ಕೊಡ್ತೇವ್ರಿ. ಈಗ ನಾವು ಗವರ್ಮೆಂಟ್ ಅಲ್ಲಿ ಕೊಡುವಂತ ಲಸಿಕೆ ಅಂದ್ರೆ ನಾವು MR ಕೊಡ್ತಾ ಇದ್ದೀವಿ, ಮೀಸಲ್ಸ್ ಆ್ಯಂಡ್ ರುಬೆಲ್ಲ. ಇವು ಎರಡು ರೋಗಗಳನ್ನು ತಡೆಗಟ್ಟಲು ನಾವು ಮೀಸಲ್ಸ್ ರುಬೆಲ್ಲ ವ್ಯಾಕ್ಸಿನ್ ಅನ್ನ ಕೊಡ್ತಾ ಇದ್ದೀವಿ. ಸೊ ಈ ವ್ಯಾಕ್ಸಿನ್ ಅನ್ನ ನಾವು 9 ತಿಂಗಳ ಆದ ಕೂಡಲೇ ಮೊದಲನೇ ಡೋಸ್ ಅನ್ನ ಹಾಕಬೇಕು. ಅದಾದ್ಮೇಲೆ ಒಂದು 6 ತಿಂಗಳ ಗ್ಯಾಪ್ ಬಿಟ್ಟು ಎರಡನೇ ಡೋಸ್ ಅನ್ನ ಹಾಕಬೇಕು. 5 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಈ ದೊಡಾರ ಲಸಿಕೆಯನ್ನು ನೀಡಬೇಕು. ಕರೆ ಮಾಡೋದಕ್ಕೆ ಧನ್ಯವಾದಗಳು ಮಂಜುನಾಥ್. ಡಾಕ್ಟರ್ ರಾಕೇಶ್ ನಾಯ್ಕ್ ಅವರೇ, ಈಗ ದಡಾರ್ ರೋಗಕ್ಕೆ ಅಂದರೆ ಕೆಲವೊಮ್ಮೆ ಲಸಿಕೆ ಹಾಕದೆ ಮರ್ತು ಬಿಟ್ಟರೆ ಮಕ್ಕಳಿಗೆ ದಡಾರ ಏನಾದರೂ ಬಂದುಬಿಟ್ರೆ ಇದಕ್ಕೆ ಏನಾದರೂ ಮದ್ದು ಚಿಕಿತ್ಸೆ ಏನಾದರೂ ಇದೆಯಾ? ಹೇಗೆ ಮಗು 1 ಅಥವಾ 2 ಡೋಸನ್ನು ತಪ್ಪಿಸಿಕೊಂಡರೆ ನಂತರ 2 ಡೋಸ್ಗಳನ್ನು 5 ವರ್ಷದವರೆಗೆ ಹಾಕಬಹುದು. 2 ಡೋಸ್ಗಳ ನಡುವೆ ಕನಿಷ್ಠ 4 ವಾರಗಳ ಅಂತರವನ್ನು ಕಾಯ್ದುಕೊಳ್ಳಬೇಕು. ಇದು ಯಾಕೆ ಅಂದರೆ ಇದು ಫಲಿತಾಂಶವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಅದಕ್ಕೆ ಇದು ಮಿನಿಮಮ್ ಗ್ಯಾಪ್, 1 ಮಂತ್ ಮಿನಿಮಮ್ ಗ್ಯಾಪನ್ನು ನಾವು ಕೊಡ್ತೀವಿ. ಅಂದರೆ ಮರ್ತರು ಕೂಡ ಹಾಕೊಳ್ಬೋದು, ಮರ್ತರು ಕೂಡ 5 ವರ್ಷ ತನಕ ಯಾವಾಗೂ ಹಾಕ್ಬೋದು. 5 ವರ್ಷ ಮೇಲ್ಗಡೆ ಹಾಕ್ಲಿಕ್ಕೆ ಆಗಲ್ಲ, ಆದಷ್ಟು ಬೇಗ 5 ವರ್ಷದೊಳಗಡೆ ದಡಾರ್ ಲಸಿಕೆ. ರೋಗ ಹೆಚ್ಚು ಇರೋದು 5 ವರ್ಷಕ್ಕಿಂತ ಕೆಳಗಿನವ್ರಿಗೆ, ಅದಕ್ಕೆ 5 ವರ್ಷಕ್ಕಿಂತ ಕೆಳಗಿನವ್ರು ಲಸಿಕೆಯನ್ನು ತಗೋ. ಮತ್ತೊಂದು ಕರೆ. ಹಲೋ ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಇದು. ಡಾಕ್ಟರ್ ರಾಕೇಶ್ ನಾಯ್ಕ್ ಅವರು ದಡಾರ್ ಲಸಿಕೆ ಕುರಿತಂತೆ ಮಾಹಿತಿ ನೀಡ್ತಾ ಇದ್ದಾರೆ. ಯಾರು ಮಾತಾಡ್ತಾ ಇರೋದು? ನಮಸ್ಕಾರ ಸರ್. ನಮಸ್ಕಾರ ಡಾಕ್ಟರ್ ಸರ್. ನಮಸ್ಕಾರ. ನಮಸ್ಕಾರ ಸರ್. ಇದು ನಮ್ಮ ಮಗುಗೆ ಇಲ್ಲ ಸರ್, ಇಲ್ಲಿ ಪ್ರತಿ ತಿಂಗಳು ಬಂದು ಹುಟ್ಟಿಂದ ಅದು ಬಿಸಿಜಿ ಮತ್ತೆ ಅದು ಇದನ್ನ ಪೊಲಿಯೋನಿ ಮತ್ತೆ ಈ ಹುಟ್ಟಿಂದ 3 ಹಾಕ್ತಾರ ಸರ್. ಒಂದೂವರೆ ತಿಂಗಳಿಗೆ ಮತ್ತೆ ಹಾಕ್ತಾರ ಸರ್, ಮತ್ತ 2.5 ತಿಂಗಳಿಗೆ ಕರೆಕ್ಟ್ ಮತ್ತೆ 3.5 ತಿಂಗಳಿಗೆ ಮತ್ತೊಂದು ಹಾಕ್ತಾರ್ರಿ? ಅವನ್ ಹಾಕ್ತಿದ್ದೆ 9 ತಿಂಗಳ ಹಾಕ್ಸಿದ ಸರ್. 9 ತಿಂಗಳಿಗೆ ಈ ದಡಾರ್ ಲಸಿಕೆಯನ್ನು ನೀವು ಹಾಕ್ಬೇಕು. MR ಸರ್ 9 ಹಾಕ್ಸಿತ್ತು ಸರ್. ಈ 16 ತಿಂಗಳ ಹಾಕ್ಸಿದ್ದು ನೆನಪಿಲ್ಲ ಸರ್ ನನಗೆ. ಇವಾಗ ಹಾಕ್ಸ್ಬೋದ ಸರ್? ಈಗ 3 ವರ್ಷ ಇದೆ ನಮ್ಮ ಮಗುಗೆ. ಹಾ, ಹೀಗೆ ಈ ತರ ಆದ್ರೆ ಏನ್ ಮಾಡೋದು? ನಿಮ್ಗೆ ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೆ ನೀವು ಹಾಕ್ಸ್ಬೋದ್ರಿ ವ್ಯಾಕ್ಸಿನ್. ನಿಮ್ಮ ಹತ್ತಿರದ ದವಾಖಾನೆ ಕರ್ಕೊಂಡು ಹೋಗ್ರಿ ಗವರ್ಮೆಂಟ್ ಆಸ್ಪತ್ರೆಗೆ. 5 ವರ್ಷದವರೆಗೆ ನೀವು ಲಸಿಕೆ ಹಾಕ್ಬೋದು ಹೇಳ್ತಾ ಇದ್ದಾರೆ. ಹಾಕ್ಬೋದು. ಎಷ್ಟು ವರ್ಷ ಮಗುವಿಗೆ ಈಗ? 3 ವರ್ಷ. ಹಾಗಿದ್ರೆ ಖಂಡಿತವಾಗಿ ಹಾಕ್ಸ್ಬೋದು. ಧನ್ಯವಾದಗಳು ಕರೆ ಮಾಡೋದಕ್ಕೆ. ಹಲೋ ಹಲೋ, ಹಾ, ಎಸ್ ಡಿ ಎಂ ಆರೋಗ್ಯ ಸಂವಾದ ನೇರ ಫೋನ್ ಕಾರ್ಯಕ್ರಮ ಇದು. ಹೇಳಿ ಸರ್. ಈಗ ನಾವಿಲ್ಲಿ ಮಂಜುನಾಥ್ ನಾಡೇರ್ ಅಂತ ಹಳೆ ಫೋನ್ ಮಾಡಿದ್ನಲ್ರಿ, ಬೇಗ ಕೇಳಿ, ಯಾಕಂದ್ರೆ ಬೇರೆದವ್ರಿಗೆ ಅವಕಾಶ ಕೊಡ್ಬೇಕಲ್ವಾ. ಅಲ್ಲ, ಲಸಿಕೆ ಅದಲ್ಲ, ಇದು ಕೋವಿಡ್ ಆದ್ಮೇಲೆ ಇನ್ನೊಂದು ಇಂಜೆಕ್ಷನ್ ಮಾಡೋದ್ರಿ? ಮುಗಿದ್ಮೇಲೆ ಕೋವಿಡ್ ಇದಕ್ಕೆ ಸಂಬಂಧ ಇಲ್ಲ. ಸಂಬಂಧ ಇಲ್ಲ ರೀ, ಮಗುವಿಗೆ ಇದು ದಡಾರ್ ಲಸಿಕೆ. ಕೋವಿಡ್ ದೊಡ್ಡವರಿಗೆ, ಅದು ಮಕ್ಕಳಿಗೆ. ಇದು 5 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ದಡಾರ ಲಸಿಕೆ. ದಡಾರ್ ಅಂದ್ರೆ ಏನು? ಮಗುವಿಗೆ ಆಗೋ ತೊಂದರೆಯಿಂದ ಮುಕ್ತ ಆಗ್ಬೇಕು ಅಂತಂದ್ರೆ ದಡಾರ್ ಲಸಿಕೆ ಹಾಕಿಸ್ಬೇಕು. ಮತ್ತೊಬ್ಬರಿಗೆ ಅವಕಾಶ ಕೊಡ್ತೀರಾ ಮಂಜುನಾಥ್? ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ಕಾರ ಸರ್. ಹೇಳಿ. ನಮಸ್ಕಾರ. ನಾನು ಶಿರೂರಿನಿಂದ ನಿಯಮಿತ ಕೇಳುವಾಗ ಉದಯ ಟೇಲರ್ ಸರ್ ಮಾತಾಡ್ತಾ ಇರೋದು. ನಮಸ್ಕಾರ ಉದಯ ಅವರು, ಹೇಳಿ. ವ್ಯಾಕ್ಸಿನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್, ಆದ್ರ ಸದ್ದು ಅಂದ್ರೆ ಏನು? ಸದ್ದಿನ ಬಗ್ಗೆ ಮಾತಾಡಿದ್ರಿ ಸರ್ ಪೇಟಿಗೆ ಒಳಗ ಡಾಕ್ಟರ್, ಅದ್ರ ಬಗ್ಗೆ ಒಟ್ಟು ವಿವರಣೆ ಕೊಡ್ತೀರೇನ್ರಿ ನಮ್ಮ ಕೇಳುವವರಿಗೆ? ದದ್ದು ಅಂದ್ರೆ ನಾವ್ ರ್ಯಾಶ್ ಅಂತ ಹೇಳ್ತೀವಿ, ಅಂದ್ರೆ ಕೆಂಪು ಗುಳ್ಳೆ ಹೇಳುದ್ರಿ. ಈಗ ಕೆಂಪು ಗುಳ್ಳೆ ಬೇರೆ ಬೇರೆ ರೋಗಗಳಲ್ಲಿ ಕೂಡ ಕಾಣಬಹುದು. ಲೈಕ್ ಈಗ ದಡಾರ ಒಂದು, ಎರಡನೇದು ರುಬೆಲ್ಲಾ ಅಂತ ಹೇಳ್ತೀವಿ, ರುಬೆಲ್ಲಾ ರೋಗ. ಅದಕ್ಕೂ ಕೂಡ ದದ್ದು ಹೇಳ್ತಾವ್ರಿ. ಈಗ ತದ್ದು ಅಂದ್ರೆ ಏನು? ಇದು ನಿಮ್ಮ ರುಬೆಲ್ಲ ಅದ್ರ ಬಗ್ಗೆ ಹೇಳ್ತಿರಲ್ಲ, ಅದು ಏನು ಅಂತ ನಮಗ ಉದಯವ್ರೆ ಒಂದು ಆತರ ಒಂದು ರ್ಯಾಶಸ್ ಅಂದ್ರೆ ಏನು? ಒಂದು ಅಲರ್ಜಿ ತರ ಬರ್ತದ ಮಗುವಿಗೆ, ಅದು ಬಂದಾಗ ಅದು ಕೆರ್ಕೊಳ್ತದಲ್ಲ, ಅದು ಮೈ ಎಲ್ಲ ಇದಾಗ್ತದೆ. ಹಾಗೆ ಇದು ಅದರಲ್ಲಿ, ಅದು ಈ ದಡಾರ್ ಕೂಡ ಅದರಲ್ಲಿ ಒಂದು ವಿಧ. ಮತ್ತು ಅದಕ್ಕೆ ಲಸಿಕೆ ಹಾಕ್ಲಿಕ್ಕೆ ಸಾಧ್ಯ ಆದರೆ ಮಗುವನ್ನು ಈ ಒಂದು ತದ್ದು ಅಥವಾ ಈ ಥರ ತೊಂದರೆಯಿಂದ ಮುಕ್ತಿ ಮಾಡ್ಬೋದು. 5 ವರ್ಷದ ಮಗುವಿಗೆ ಖಂಡಿತ ಎಲ್ಲ ಬೇಕು. ಅಲರ್ಜಿಯಲ್ಲೂ ಕೂಡ ತದ್ದು ಇರಬಹುದು. ಇದು MR ಲಸಿಕೆ ಅಂತ ಹೇಳ್ತೇವೆ ನಾವು, ಮೀಸಲ್ಸ್ ಮತ್ತು ರುಬೆಲ್ಲಾ ಅನ್ನು ತಡೆಗಟ್ಟುವ ಲಸಿಕೆ. ಈಗ ಮೊದ್ಲಿಗೆ ನಾವು ಹಳ್ಳಿ ಒಳಗ ಸರ್ ಸದ್ದಾತಂದ್ರೆ ಬಂಗಾರ ಕಾಕೊಂಡು ಮುಟ್ಟಿಸ್ಬೇಕಂತಿದ್ರಿ ಸರ್, ಅದಕ್ಕೆ ನೀವು ಸದ್ದು ಅನ್ನೋ ಶಬ್ದ ಬಂತಲ್ಲ, ಅದಕ್ಕೆ ನಿಮ್ಮ ವೈಜ್ಞಾನಿಕವಾಗಿ ಡಾಕ್ಟರ್ ಪ್ರಕಾರ ಯಾವ್ದೈದೆ ಅಂತ ನಾ ಕೇಳಿದೆ. ಎಲ್ಲಾ ಕೇಳುವರ ಪ್ರಕಾರ ಕೇಳಿನಿ ಸರ್, ಅದಕ್ಕೆ ನೀವು ಏನಾರ ಮಾಹಿತಿ ಇದ್ರೆ ಹೇಳಿ ಸರ್. ನೀವು ಅಂದ್ರೆ ಒಂದು ವೈಜ್ಞಾನಿಕವಾಗಿ ಹೋಗ್ಬೇಕು ಅಂತ ಆಸೆ ಇತ್ತಂದ್ರೆ ಈ ಗೌಟಿ ಔಷಧಗಳನ್ನ ಬಿಡಿ, ಖಂಡಿತವಾಗಿ ದಡಾರ ಲಸಿಕೆಯನ್ನು ಹಾಕ್ಲಿಕ್ಕೆ ಸಾಧ್ಯ. ಪ್ರತಿಯೊಂದು ಸರ್ಕಾರ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ, ಸಾರ್ವಜನಿಕರಿಗೆ ಎಲ್ಲರಿಗೂ ಮಾಹಿತಿ ನೀಡ್ತಾ ಇದೆ, ಆಮೇಲೆ ಉಚಿತವಾಗಿ ನೀಡ್ತಾ ಇದೆ. ಎಸ್ ಡಿ ಎಂ ಆಸ್ಪತ್ರೆ ಅಷ್ಟೇ ಅಲ್ಲದೆ ಯಾವುದೇ ಸರ್ಕಾರ ಆಸ್ಪತ್ರೆಯಲ್ಲಿ ಕೂಡ ಉಚಿತವಾಗಿ ಈ ಒಂದು ಲಸಿಕೆ ಸಿಗ್ತಾ ಇರೋದ್ರಿಂದ ಮೊದಲು ಲಸಿಕೆ ಹಾಕುವ ಬಗ್ಗೆ ವಿಚಾರ ಮಾಡಿ. ವ್ಯಾಕ್ಸಿನ್ ಎಷ್ಟು ಮಹತ್ವದ ಅನ್ನೋದು ನಿಮ್ಗೆ ಗೊತ್ತಾಗಿದೆ ಈಗಾಗಲೇ ಕೋವಿಡ್ ಸಂದರ್ಭದಲ್ಲಿ. ಮಗುವಿಗೆ ಬಹಳ ಮುಖ್ಯವಾಗಿರೋದು ದಡಾರ್, ದಡಾರ್ ಲಸಿಕೆ ಹಾಕಬೇಕು. ಲಸಿಕೆ ದಡಾರ್ದಿಂದ ದೂರ ಹೋಗ್ಬೇಕು ಅಂದ್ರೆ ಲಸಿಕೆ ಹಾಕೋದನ್ನು ಖಂಡಿತ ಮಾಡಿ. ಮತ್ತೊಬ್ಬರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಿ. ಓಕೆ, ಧನ್ಯವಾದಗಳು. ಡಾಕ್ಟರ್ ಮತ್ತೊಂದು ಕರೆ ತೆಗೆದುಕೊಂಡಲ್ಲ. ಹಲೋ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ರೇಡಿಯೋ ಸ್ವಲ್ಪ ದೂರ ಇಡಿ. ಡಾಕ್ಟರ್ ರಾಕೇಶ್ ನಾಯ್ಕ್ ಅವರಿದ್ದಾರೆ, ದಡಾರ್ ಲಸಿಕೆ ಕುರಿತಂತೆ ಮಾಹಿತಿ ಕೊಡ್ತಾ ಇದ್ದಾರೆ. ಹೇಳಿ. ಏನಿಲ್ಲ ಸರ್, ಈಗ ಸಾಕಷ್ಟು ಕೇಳುವ ಪ್ರಶ್ನೆಗೂ ನಿಮ್ಮಿಂದ ಕೊಟ್ಟಿರೋ ಮಾಹಿತಿಯಿಂದ ಎಲ್ಲ ಮಾಹಿತಿ ಲಭ್ಯ ಆಗಿದೆ ಸರ್. ಆದ್ರೆ ನಂದಿಲ್ಲಿ ಒಂದ್ ಹಂಗೆ ಅನಿಸಿಕೆ ಅಂದ್ರೆ ಈಗ ಈ ಸಾಂಕ್ರಾಮಿಕ ಅನುವಂಶಿಕತೆ ಏನಾದ್ರೂ ಇರತ್ತೆ ಅಂತ ಇರೋದು ಇಲ್ಲ ಇಲ್ಲ ಅನುವಂಶಿಕತೆ ಇಲ್ಲ ಇದು ಸಾಂಕ್ರಾಮಿಕವಾಗಿ ಬರುವಂತ ರೋಗ ಇದು ಮಗುವನ್ನ ಉಳಿದವರಿಂದ ಎಷ್ಟು ಸಂಪರ್ಕದಿಂದ ಎಷ್ಟು ದಿನಗಳವರೆಗೆ ದೂರ ಇಡಬೇಕಾಗ್ತದೆ ಸರ್ ಅವರು ಅದು ಒಂದು 10-14 ದಿನಗಳವರೆಗೆ ದೂರ ಇಡಬೇಕ್ರಿ ಅವಾಗ ಲಸಿಕೆ ಏನು ಉಪಯೋಗ ಇಲ್ಲ ಇದು ಮುಂಚೆನೆ ಕೊಡ್ಬೇಕು 9 ಲಸಿಕೆಯನ್ನು ಕೊಡ್ಬೇಕು ಆಮೇಲೆ ಈಗ 5 ಸಪೋಸ್ ಈಗ 5 ಏನೋ ಕಾರಣಕ್ಕೂ ಯಾರಿಗಾದ್ರೂ ಮೀರಿ ಬಿಟ್ಟಿರ್ತಾರೆ ಮುಂದೆ ಅವ್ರಿಗೆ ಲೈಫ್ ನಲ್ಲಿ ಬರ್ಬೋದು ಅಥವಾ ಬಂದ್ರೆ ಅದಕ್ಕೆ ಮತ್ತೆ ಏನಾದ್ರು ಪರಿಹಾರ ಇರ್ತದೆ ಬೇರೆ ಪರಿಹಾರ ಏನಾದ್ರು ಉಂಟಂತ ಮುಂದೆ ಬರ್ಬೋದು ಆದ್ರೆ ಚಾನ್ಸಸ್ ಬಹಳ ಕಡಿಮೆ 5 ಆದ್ಮೇಲೂ ಕೂಡ ಬರ್ಬೋದು ಮೈಯಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಆದಾಗ ಅವಾಗ ಇಂತಹ ರೋಗಗಳು ಬರೋ ಚಾನ್ಸಸ್ ಇದೆ ಆದ್ರೆ ದಡಾರು ಲಸಿಕೆಯನ್ನು ನಾವು ಕೊಡೋದ್ರಿಂದ ಈ ರೋಗದ ವಿರುದ್ಧ ಜೀವಮಾನ ಪೂರ್ತಿ ನಾವು ರಕ್ಷಣೆಯನ್ನು ಪಡೆಯಬಹುದು ಅಲ್ವಾ ಹೌದು ಜೀವಮಾನವರೆಗೂ ಲಸಿಕೆಯನ್ನು ಪಡೆಯುವ ಇದು ಲಸಿಕೆ ವಿಷಯದಲ್ಲಿ ಮಗುವಿನ ವಿಷಯದಲ್ಲಿ ತುಂಬಾ ಕಾಳಜಿಯಿಂದ ಲಸಿಕೆ ಹಾಕ್ಸೋದನ್ನ ಮರೆಯಬೇಡಿ ಅಂತ ಕೋರಿಕೊಳ್ತಾ ಮತ್ತೊಂದು ಕರೆಯನ್ನು ತೆಗೆದುಕೊಳ್ತಾ ಇದ್ದೀವಿ ಇಲ್ಲ ಈ ಲಸಿಕೆ ಆಜೀವ ರಕ್ಷಣೆಯನ್ನು ನೀಡಬಲ್ಲದು ಮತ್ತೊಂದು ಕರೆ ಹಲೋ ನಮಸ್ಕಾರ ಹಲೋ ನಾನು ಸಂದೀಪ್ ಮಾತಾಡಿದ್ರಿ ಹೇಳಿ ಎಸ್ ಟೈಮ್ ಆರೋಗ್ಯ ಸಂವಾದ ನೇರ ಫೋನ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಕೇಶ್ ದಡಾರ್ ಲಸಿಕೆ ಅಂತ ಹೇಳಿದ್ರೆ 5 ಕ್ಲೀನ್ ಮಕ್ಕಳಿಗೆ ಅಂತ ಪೋಲಿಯೋ ಲಸಿಕೆಗೂ ಮತ್ತೆ ಇದಕ್ಕೆ ಸಂಬಂಧ ಇತ್ತು ಇದ ಬೇರೆ ಅದ ಬೇರೆ ಸರ್ ಅದು ಬೇರೆ ಇದು ಬೇರೆ ರೀ ಅದು ಪೋಲಿಯೋ ವಿರುದ್ಧ ರಕ್ಷಣೆ ನೀಡುತ್ತದೆ ಇದು ದಡಾರ ವಿರುದ್ಧ ರಕ್ಷಣೆ ನೀಡುತ್ತದೆ ದಡಾರ ಮತ್ತು ರುಬೆಲ್ಲ ಇವು ಎರಡು ರೋಗಗಳಿಗೆ ರಕ್ಷಣೆ ನೀಡುತ್ತದೆ ಇದು ಕಂಪಲ್ಸರಿ 5 ಮಕ್ಕಳಿಗೆ ಹಾಕಿಸ್ಬೇಕೇನ್ರಿ ಸರ್ ಹೌದೌದು ಕಂಪಲ್ಸರಿ ಹಾಕಿಸ್ಲೇಬೇಕು ಇದು 6 ಮಾರಕ ರೋಗಗಳಲ್ಲಿ ಇದು ಕೂಡ ಒಂದು ನಮ್ಮ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಲ್ಲಿ ವ್ಯಾಕ್ಸಿನ್ ಇದೆ ಈ ಲಸಿಕೆ ಇದೆ ನೀವು ಯಾವುದು ಗವರ್ಮೆಂಟ್ ಆಸ್ಪತ್ರೆಯಲ್ಲೂ ಹಾಕ್ಸ್ಬೋದ್ರಿ ಎಲ್ಲಾ ಗವರ್ಮೆಂಟ್ ಆಸ್ಪತ್ರೆಯಲ್ಲೂ ಇದೆ ಇಲ್ಲ ಆತರ ಮನೆಗೆ ಬರೋದಿಲ್ಲ ಅಂದ್ರೆ ಇದು ಇಂಜೆಕ್ಷನ್ ಇರೋದ್ರಿಂದ ನೀವು ಆಸ್ಪತ್ರೆಗೆ ಹೋಗಿ ತಗೋಬೇಕು ಖಂಡಿತ ಕರೆ ಮಾಡೋದಕ್ಕೆ ಧನ್ಯವಾದಗಳು ಹಲೋ ಎಸ್ ಡಿ ಎಂ ಆರೋಗ್ಯ ಸಂವಾದ ಹೇಳಿ ಸರ್ ನಾನು ಇಲ್ಲಿ ಮಹೇಶ್ವರಿ ಅಂತ ಹೇಳಿ ಹಾವೇರಿಯಿಂದ ಫೋನ್ ಮಾಡ್ತೀನಿ ಸರ್ ಹೇಳಿ ಸರ್ ಇದು ದಡಾರ ಹೇಳ್ತಿದ್ರಲ್ಲ ಅದ್ರ ಲಕ್ಷಣ ಏನಂತ ಗೊತ್ತಾಗ್ಲಿಲ್ಲ ದಡಾರ ಅಂದ್ರೆ ಮೊದಲು ಬರೋದು ಜ್ವರ ಮೊದಲು 3-4 ದಿನಗಳವರೆಗೆ ಜ್ವರ ಇರ್ತದ್ರಿ ಆಮೇಲೆ 4 ದಿನ ಆದ್ಮೇಲೆ ಮೈ ಮೇಲೆ ರ್ಯಾಶ್ ಅಂದ್ರೆ ಫಸ್ಟ್ ಸ್ಟಾರ್ಟ್ ಆಗೋದು ಮುಖದ ಮೇಲೆ ಅಂದ್ರೆ ಅಮ್ಮ ಅಂತ ಹೇಳ್ತಾರಲ್ಲ ಸರ್ ಅದು ಅದು ಚಿಕನ್ ಪಾಕ್ಸ್ ಅದು ಚಿಕನ್ ಪಾಕ್ಸ್ ರೀ ಅದು ಬೇರೆ ರೋಗ ಇದು ದಡಾರ ಬೇರೆ ರೋಗ ಸರ್ ಈಗ ಮತ್ತೆ ಈಗ ನಾವು ಪೋಲಿಯೋ ಎಲ್ಲ ಹಾಕಿಸ್ಕೊಂಡ್ ಬರ್ತೀವಲ್ಲ ಅದು ಪೆಂಟ ರೂಟ ಇದೆಲ್ಲ ಹಾಕ್ತಾರಲ್ಲ ಸರ್ ಆಯ್ತು ಇದು ಇದರಲ್ಲಿ ಬರಲ್ಲ ಸರ್ ಅದು ಇದು ಒಂದು ಕೂಡ ವ್ಯಾಕ್ಸಿನ್ ರೀ ಇದು 9 ನಾವು ಕೊಡ್ತೀವಿ ಪೋಲಿಯೋ 1.5-2.5-3 ತಿಂಗಳಿಗೆ ಪೋಲಿಯೋ ಆ ವ್ಯಾಕ್ಸಿನ್ ಅನ್ನು ಹಾಕ್ತೀವಿ ಇದು 9 ಈ ವ್ಯಾಕ್ಸಿನ್ ಕೊಡ್ತೀವಿ ಇದು ಫ್ರೀ ಇರುತ್ತೆ ಫ್ರೀ ಇದೆ ರೀ ಗವರ್ಮೆಂಟ್ ಎಲ್ಲ ಹೆಲ್ತ್ ಫೆಸಿಲಿಟೀಸ್ ಅಲ್ಲೂ ಫ್ರೀ ಕೊಡ್ತಾರೆ ಬಟ್ ಇನ್ನೆಲ್ಲ ಬಂದು ಮನೆಗೆ ಬಂದಂಗೆಲ್ಲ ಹಾಕ್ತಿದ್ರಲ್ಲ ಸರ್ ಹಾಕಲ್ಲ ನಾವೇ ಹೋಗಿ ಹಾಕಿಸ್ಕೊಂಡು ಹೌದು ನೀವೇ ಹೋಗಿ ಇಂಜೆಕ್ಷನ್ ಇರೋದಂದ್ರೆ ಡಾಕ್ಟರ್ ಆಗ್ಲೇ ಹೇಳಿದ್ದಾರೆ ನೀವು ಆಸ್ಪತ್ರೆಗೆ ಹೋಗ್ಬೇಕು ಅಲ್ಲೇ ಹಾಕೊಳ್ಬೇಕು ಓಕೆ ತಾಯಂದಿರು ಬಹಳ ಕಾಳಜಿಯಿಂದ ಕರೆ ಮಾಡ್ತಾ ಇದ್ದಾರೆ ಬಹುಶಃ ಮುಖ್ಯವಾಗಿ ತಾಯಂದಿರು ಈ ವಿಷಯವನ್ನು ತಿಳ್ಕೊಳ್ಬೇಕು ಅಂದ್ರೆ ಮಗುವನ್ನ 6 ಮಾರಕಗಳಿಂದ ನಾವು ರಕ್ಷಣೆ ಮಾಡ್ಕೋಬೇಕು ಅಂತಂದಾಗ ದಡಾರ್ ಕೂಡ ಒಂದು ದಡಾರ್ ಲಸಿಕೆ ಕೂಡ ಬಹಳ ಮಹತ್ವ ಇದೆ MMR ಮತ್ತೆ MMR ಕೂಡ ಹಾಕ್ಸ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಹಲೋ ನಮಸ್ಕಾರ ಹೇಳಿ ಹಲೋ ಹಲೋ ಹೇಳಿ ಎಸ್ ಡಿ ಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಇದು ಹೇಳಿ ಹಲೋ ಹಾ ದಡಾರ್ ಲಸಿಕೆ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಬೇಕಾಗಿದೆಯಾ ಅಂದ್ರೆ ಇದು ಮಕ್ಕಳಲ್ಲಿ ಹೆಚ್ಚು ಪರಿಣಾಮ ಒಂದು ಗುಡ್ಡ ಪ್ರದೇಶದಲ್ಲಿ ಏನ್ ಚಳಿ ಇರ್ತದೆ ಅಲ್ಲಿ ಆಗ್ತದೆ ಜಾಸ್ತಿ ಹೆಚ್ಚು ಆಗೋದು January-December-March ಈ ಚಳಿಗಾಲ ಟೈಮ್ ಏನಿದೆ ಅಲ್ಲ ಆ ಟೈಮಲ್ಲಿ ಇದು ಸಂಕ್ರಮಣ ಹರಡುವುದು ಹೆಚ್ಚು ಇದು ಸಣ್ಣ ಮಕ್ಕಳಿಗೆ ಹೆಚ್ಚಾಗ್ತದೆ ಅಂತೀರಲ್ಲ ಅಂದ್ರೆ ಇದು ಆಹಾರದ ಮೇಲೆ ಏನಾದ್ರು ಪರಿಣಾಮ ಆಗಿ ಮಕ್ಕಳಿಗೆ ಏನಾದ್ರು ದಡಾರ ರೋಗ ಬರುತ್ತೆ ಆಹಾರ ಅಲ್ಲ ಇದು ಗಾಳಿಯಿಂದ ಬರುವಂತಹ ರೋಗ ಗಾಳಿ ಅಂದ್ರೆ ವೈರಸ್ ಇರೋದ್ರಿಂದ ವೈರಸ್ ಒಂದು ಈ ನಿಸರ್ಗದಿಂದನೇ ಬರುವಂತಹದ್ದು ರೋಗ ಕರೆಕ್ಟ್ ಕರೆಕ್ಟ್ ರೀ ಅದಕ್ಕಂಗ ಇವು ಮಕ್ಕಳಿಗೆ ಹೆಚ್ಚು ಹಳ್ಳಿ ಒಳಗೆ ಜಾಸ್ತಿ ಇದಾಗತಿ ಮಲೇರಿಯಾ ಇವು ಹೆಂಗ್ ಬರ್ತಾವು ಹಂಗ ಈ ಪೋಲಿಯೋದು ಇಲ್ಲೋದು ಹಿಂಗೆ ಬರ್ತಾವಲ್ಲ. ಯಾಕಂದ್ರೆ ಈಗ ನೋಡಿ ನೋಡಿ ಕೋವಿಡ್ ದಿನ ನಾವು ಎಷ್ಟು ದೊಡ್ಡವರಲ್ಲಿ ಎಷ್ಟು ಎರಡು ವರ್ಷ ಎಷ್ಟು ಕಷ್ಟಪಟ್ಟಿವಿ ಅಲ್ಲ. ಸೊ ಮಕ್ಕಳನ್ನ ನಾವು ಆರು ಮಾರಕ ರೋಗಗಳಿಂದ ರಕ್ಷಣೆ ಮಾಡಬೇಕು ಅಂತಂದಾಗ ದಡಾರ್ ಕೂಡ ಅದರಲ್ಲಿ ಬರ್ತದೆ. ದಡಾರ್ ಕೂಡ ಈ ನೈಸರ್ಗಿಕವಾಗಿ ಒಂದು ವಾತಾವರಣದಲ್ಲಿ ಇರುವಂತ ವೈರಸ್ನಿಂದ ಬರೋದ್ರಿಂದ ಅವ್ರಿಗೆ ತದ್ದಾಗೋದು, ಆಮೇಲೆ ಅದರಿಂದ ಮುಂದೆ ಒಂದು ಮಂಪ್ಸ್ ಆಗುವಂಥದ್ದು, ರುಬೆಲ್ಲ ಈ ಥರ ಮಿಸೈಲ್ಸ್ ಆಗುವಂಥದ್ದು, ಇದರಿಂದ ತಡಿಬೇಕು ಅಂತಂದರೆ ಲಸಿಕೆ ಭಾಳ ಅವಶ್ಯಕತೆ ಅದ. ಅದಕ್ಕೆ ಸರ್ಕಾರ ಅದನ್ನು ಎಲ್ಲರಿಗೂ ಉಚಿತವಾಗಿ ನೀಡ್ತಾ ಇದೆ ಮತ್ತು ಎಲ್ಲ ಆಸ್ಪತ್ರೆಗಳಲ್ಲಿ ಸಿಗುತ್ತೆ. ಅದಕ್ಕೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮಕ್ಕಳನ್ನು ಖಂಡಿತವಾಗಿ 5 ವರ್ಷಗಳ ಎಲ್ಲ ಮಕ್ಕಳಿಗೂ ಕೂಡ ದಡಾರ್ ಲಸಿಕೆ ಮುಟ್ಟುವಂಗೆ ನೋಡ್ಕೊಳ್ಬೇಕು, ಅದು ನಮ್ಮ ಜವಾಬ್ದಾರಿ. ಹಾಂ, ಬೆಳಗಾವಿ ಜಿಲ್ಲೆಯಿಂದ ನಾವು ಇಲ್ಲಿ ಕಡ್ಕೋ ಗಂಗಪ್ಪ ಸಿದ್ದನಗೌಡರು ಅಂಬರ್ ತಾಲೂಕಿನ ಮಾತಾಡೋದು. ಹ್ಞೂ, 9ನೇ ತಿಂಗಳಿಗೆ 1ನೇ ಲಸಿಕೆ ಕೊಡಿ, ಆಮೇಲೆ 16ನೇ ತಿಂಗಳಿಗೆ 2ನೇ ಲಸಿಕೆ ಕೊಡಿ. ಖಂಡಿತವಾಗಿ ಮಗು ದಡಾರ ರೋಗದಿಂದ ಮುಕ್ತವಾಗಿರ್ಬೋದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇಲ್ಲ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮಾಹಿತಿ ತಿಳ್ಕೊಂಡಿದ್ರೆ ಕಾಣುತ್ತೆ ನಿಮಗೆ. ನಮಸ್ಕಾರ. ಮತ್ತೊಂದು ಕರೆ. ಹಲೋ, ಸಾಕಷ್ಟು ಡಾಕ್ಟರ್, ಈಗ ಮಕ್ಕಳಿಗೆ ತಾಯಂದಿರಿಗೆ ವಿಶೇಷವಾಗಿ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ಇರ್ತದೆ ಅಲ್ಲ. ಈಗ ಯಾವುದೇ ಡೋಸನ್ನು ತಪ್ಪಿಸ್ಕೊಂಡ್ರೆ ಒಂದು ಸ್ವಲ್ಪ ಅವ್ರಿಗೆ ಭಯ ಆಗೋ ಸಾಧ್ಯತೆ ಇದೆ. ಈಗ 9ನೇ ತಿಂಗಳಿಗೆ ಹಾಕಲಿಲ್ಲ ಅಥವಾ 16ನೇ ತಿಂಗಳಿಗೆ ಹಾಕಲಿಲ್ಲ, ಕೆಲವೊಬ್ರು ಹಾಕಿದರೂ ಮರ್ತುಬಿಡ್ತಾರೆ, ಅಂದರೆ 5 ವರ್ಷದೊಳಗಡೆ ಹಾಕ್ಬೋದು, ಹಾಕಿ ಕೂಡ ಈ ಒಂದು ಈ ರೋಗದಿಂದ ಮುಕ್ತಿಯನ್ನು ಪಡಿಬೋದು? ಹೇಗೆ ಪಡಿಬೋದು? 5 ವರ್ಷವರೆಗೆ ಯಾವಾಗೂ ಡೋಸನ್ನು ಹಾಕೋಬಹುದು. ತಾಯಂದಿರು ಏನು ಆತಂಕ ಪಡೋ ಕಾರಣ ಇಲ್ಲ. 5 ವರ್ಷಗಳೊಳಗಡೆ ಯಾವಾಗಲಾದರೂ ಕೂಡ ತಾವು ಹೋಗಿ ಲಸಿಕೆ ಹಾಕಿಸಿ ಎರಡು ಡೋಸ್ಗಳ ನಡುವೆ ಮಿನಿಮಮ್ 1 ತಿಂಗಳ ಅಂತರ ಅಂತರವನ್ನು ಕಾಪಾಡಿ. ಭಾಳ ಸಂತೋಷ. ಮತ್ತೊಂದು ಕರೆ. ಹಲೋ, SDM ಆರೋಗ್ಯ ಸಂವಾದ ಇದು, ಹೇಳಿ ಹೇಳಿ, ಜೋರಾಗಿ ಮಾತಾಡಿ. ಹಲೋ ಸರ್. ಹಾ ಸರ್, ಬೇಗ ಹೇಳಿ, ಸಮಯ ಕಡಿಮೆ ಇದೆ, ಹೇಳಿ. ಗ್ರಾಮ ಭಾಷೆಯೊಳಗೆ ಏನಂತಾರ್ರೀ? ಗ್ರಾಮ ಭಾಷೆಯೊಳಗೆ ಏನಂತಾರ ಅಂತಾರೋ ತದ್ದು ಅಂತ ಆಗಲೇ ಒಬ್ರು ಹೇಳ್ತಾ ಇದ್ರು, ಆದರೆ ಅದನ್ನ ನಿಖರವಾಗಿ ಅದೇ ಅಂತ ಹೇಳಕ್ ಆಗಲ್ಲ. ದಡಾರ ಅಂತಂದ್ರೆ ಅದು ರ್ಯಾಶಿಸ್ ಅಂತ ಹೇಳ್ತಾರಲ್ಲ, ಅಂದ್ರೆ ಏನಾದ್ರೂ ಚುಕ್ಕೆ ಆಗ್ಲಿ, ದಡಾರ ಅಂತಾನೆ ಹೆಚ್ಚಿಗೆ ಪ್ರಚಲಿತ ಆಗಿದೆ. ಅದು ನೀವು ದವಾಖಾನೆ ಬಂದು ಹಾಕೋಬೇಕಂತೇಳಿ, ನಮ್ಮಲ್ಲೆಲ್ಲ ಇಲ್ಲಿ ಕಾಲಾಪುರ ತಾಲೂಕಿನ ಮಾತಾಡ್ತಿರಲ್ಲ, ಮನೆಗ್ ಬಂದು ಹಾಕ್ತಾರ ನೆನಪೈತನಗ್ರಿ. ಮನೆಗ್ ಬಂದು ದಡಾರ್ ಹಾಕುದಿಲ್ಲಂತೆ? ದಡಾರ್ ಅಲ್ಲ, ಅದು ಪೋಲಿಯೋ ಹಾಕ್ತಾರೆ. ಪೋಲಿಯೋ 9 ತಿಂಗಳು ಹಾಕಿದ್ರಿ? ಅದಕ್ಕೆ ಇಲ್ಲ, ಆದಷ್ಟು ದಯವಿಟ್ಟು ದವಾಖಾನೆಗೆ ಹೋಗಿ, ಆಸ್ಪತ್ರೆಗೆ ಹೋಗಿ ಹಾಕ್ಸಿ. ಓಕೆ, ಧನ್ಯವಾದಗಳು. ಡಾಕ್ಟರ್, ಮತ್ತೊಂದು ಕರೆ, ಕೊನೆ ಕರೆ ತೆಗೆದುಕೊಳ್ಳಕ್ಕೆ ಸಾಧ್ಯ ನೋಡೋಣ. ಹಲೋ, ನಮಸ್ಕಾರ, ಹೇಳಿ. ಹಲೋ. ಹಾ, ಬೇಗ ಹೇಳಿ, ಸಮಯ ಕಮ್ಮಿ ಇದೆ. ದಡಾರ್ ಲಸಿಕೆ ಕುರಿತಂತೆ ಡಾಕ್ಟರ್ ರಾಕೇಶ್ ನಾಯ್ಕ ಅವರಿದ್ದಾರೆ. ಪ್ರಭು ಸ್ವಾಮಿ ಅಂತೇಳಿ, ಗಂಗಾವತಿಯಿಂದ. ನಮಸ್ಕಾರ. ನಮಸ್ಕಾರ ಸರ್. ಅದು 1.5 ವರ್ಷಕ್ಕೊಂದು ಆಗ್ತಲ್ಲ, ಅದು ದಡಾರ್ ರುಬೆಲ್ಲ ಸರ್? ಅದು ಬೂಸ್ಟರ್ ಡೋಸ್ ರೀ. ಮೊದಲನೇ ಡೋಸ್ ನಾವು 9 ತಿಂಗಳು ಕೊಡ್ತೇವಲ್ಲ ಸರ್, ಇದು 1.5 ವರ್ಷಕ್ಕೆ ಕೊಡೋದು 2ನೇ ಡೋಸ್, ಅಂದ್ರೆ ಬೂಸ್ಟರ್ ಡೋಸ್ ಅಂತ ಹೇಳ್ತೀವಿ ನಾವು. ಇದು ಅಂದ್ರೆ 5 ವರ್ಷದೊಳಗೆ ಎಷ್ಟು ಡೋಸ್ ಇರ್ತದೆ ಸರ್? ಅದ ಮಿನಿಮಮ್ 2 ಡೋಸ್ ಕೊಡ್ಬೇಕ್ರಿ. ಇವು 2 ಡೋಸ್ ಅಂದ್ರೆ ಇವಾಗ 1.5 ವರ್ಷಕ್ಕೊಂದು ಹಾಕಿದ್ದಾರೆ ಅಂದ್ರೆ ಈಗ ನೆಕ್ಸ್ಟ್ ಇನ್ನೊಂದ್ಸರಿ ಹಾಕ್ತೀವಿ ಸರ್ ನಾವು? ಇಲ್ಲ, ಈಗ 9 ತಿಂಗಳಿಗೆ ಕೊಟ್ಟಿರ್ತಾರ್ರಿ ಅವರು. ಹೌದೇನು ಸರ್? 9 ತಿಂಗಳಿಗೂ ಮೊದಲನೇ ಡೋಸ್ ಕೊಟ್ಟಿರ್ತಾರೆ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ, 2ನೇ ಡೋಸ್ ಅನ್ನ 1.5 ವರ್ಷಕ್ಕೆ ಕೊಡ್ಬೇಕು. ಧನ್ಯವಾದಗಳು. ಧನ್ಯವಾದ ಡಾಕ್ಟರ್ ರಾಕೇಶ್ ನಾಯ್ಕ ಅವರೇ, ಇದುವರೆಗೆ ತುಂಬ ವಿಸ್ತೃತವಾಗಿ ಮಾಹಿತಿ ನೀಡಿದ್ದೀರಾ. ದಡಾರ್ ಲಸಿಕೆ ಪಡೀಲಿಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಪ್ರಕಾರ ಪ್ರತಿ ಮಗುವಿಗೆ 2 ಡೋಸ್ ದಡಾರ್ ಲಸಿಕೆ ನೀಡಲೇಬೇಕು. 9ರಿಂದ 12 ತಿಂಗಳ ವಯಸ್ಸಿನೊಳಗೆ 1 ಮತ್ತು 16ರಿಂದ 24 ತಿಂಗಳ ವಯಸ್ಸಿನೊಳಗೆ 2ನೇ ಡೋಸು ಖಂಡಿತವಾಗಿ ನೀಡಲೇಬೇಕು. ಅಕಸ್ಮಾತ್ ಮರೆತರೂ ಕೂಡ 5 ವರ್ಷದೊಳಗಡೆ 2 ಡೋಸನ್ನು ಕೊಡ್ಬೋದು, 1 ತಿಂಗಳ ಅಂತರದೊಳಗೆ. ಖಂಡಿತವಾಗಿ ನಮ್ಮ ಯಾರು ತಾಯಂದಿರು ಪಾಲಕರು ಪಾಲಿಸಲಿ ಅಂತ ಹೇಳ್ತಾ, ಆತ್ಮೀಯ ಕೇಳುಗರೆ, ದಡಾರ್ ಲಸಿಕೆ ಕುರಿತಂತೆ ಡಾಕ್ಟರ್ ರಾಕೇಶ್ ನಾಯ್ಕ ಅವರು ಇದುವರೆಗೆ ಮಾತಾಡಿದ್ದಾರೆ, ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸೋಮವಾರದಿಂದ ಶನಿವಾರದವರೆಗೂ ಡಾಕ್ಟರ್ ರಾಕೇಶ್ ನಾಯ್ಕ ಅವರು SDM ಆಸ್ಪತ್ರೆಗಳು ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0800-447-7172. ಆಸ್ಪತ್ರೆ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0800-247-7772 ಸಂಪರ್ಕಿಸಿ. ಆತ್ಮೀಯ ಕೇಳುಗರೆ, ಈ ವಾರದ ಪ್ರಶ್ನೆಯನ್ನು ಗಮನವಿಟ್ಟು ಕೇಳಿ. ದಡಾರ್ ಲಸಿಕೆ ಪಡೆಯಲು ಸರಿಯಾದ ವಯಸ್ಸು ಯಾವುದು? ದಡಾರ್ ಲಸಿಕೆ ಪಡೆಯಲು ಸರಿಯಾದ ವಯಸ್ಸು ಯಾವುದು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸಿ. ವಿಳಾಸ: ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜು, ಮಂಜು ಶ್ರೀನಗರ, ಸತ್ತೂರು, ಧಾರವಾಡ, 580009 ಪಿನ್ಕೋಡ್. ಕಾರ್ಯಕ್ರಮದ ನಂತರ 10 ದಿನಗಳೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ವಿಳಾಸ ಮತ್ತೊಮ್ಮೆ ಕೇಳಿ. ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜು, ಮಂಜು ಶ್ರೀನಗರ, ಸತ್ತೂರು, ಧಾರವಾಡ, 580009. March 1 ಕೇಳಿದ ಪ್ರಶ್ನೆ ಹೀಗಿತ್ತು: ಗರ್ಭಾವಸ್ಥೆಯ ಯಾವ ಸಮಯದಲ್ಲಿ ದಂತ ಚಿಕಿತ್ಸೆ ಪಡೆಯುವುದು ಸೂಕ್ತ ಅಂತ. ಗರ್ಭಾವಸ್ಥೆಯ ಎರಡನೆಯ ತ್ರೈಮಾಸಿಕ ಅವಧಿಯಲ್ಲಿ ದಂತ ಚಿಕಿತ್ಸೆಯನ್ನು ಪಡೆಯುವುದು ಸೂಕ್ತ. ಇದು ಸರಿಯಾದ ಉತ್ತರ. ಬಹುಮಾನ ಗಳಿಸಿದಂಥವರು ಶ್ರೀ ಸುಹಾಸ್